ಬಂದವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಕೇಶವರಾಯನ ಬಂಡಿ ಗ್ರಾಮದ ರೈತರಾಗಿರ್ತಕ್ಕಂಥ ಶಂಭುಲಿಂಗಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳೋಣ. ನಮಸ್ಕಾರ ಶಂಭುಲಿಂಗಪ್ಪರೇ. ಸರ್ ನಮಸ್ಕಾರ ಸರ್. ಈಗ ಶಂಭುಲಿಂಗಪ್ಪರೇ, ಈ ಭೂಮಿ ನಿಮ್ಮ ತಾತವ್ರ ಕಾಲದಿಂದ ಎಷ್ಟೇ ಎಕರೆ ಇದೆ? ಸರ್ ನಮ್ಮ ತಾತನ ಕಾಲದಿಂದ 13 ಎಕರೆ ಇತ್ತು ಸರ್. ಹೌದಾ? 13 ಎಕರೆ, 1 ಎಕರೆ ನೀರಾವರಿ ಇದ್ದಿಲ್ಲ ಅವ್ರದ್ದು. ಹಾಂ, ನಮ್ಮ ವಯಸ್ಸಕ್ಕೆ ಬಂದು ನಾನು ಕೂಲಿ 1 ರೂಪಾಯಿ 1 ರೂಪಾಯಿ 2 ರೂಪಾಯಿ ಕೂಲಿ ಕೆಲಸ ಮಾಡಿ ಈ ಒಂದು 20 ಎಕರೆ ಆಸ್ತಿ ಮಾಡಿದ್ದೀನಿ ಸರ್. ನಮ್ಮ ವಯಸ್ಸಕ್ಕೆ ಬಂದ್ಮೇಲೆ ಒಂದು 4-5 ಪಂಪ್ ಸೆಟ್ ಮಾಡಿದ್ದೀನಿ ಸರ್. ನಿಮ್ಮ ತಂದೆಯವರು ಆಸ್ತಿ ಮಾಡಿಲ್ಲ? ಆಸ್ತಿ ಮಾಡಿಲ್ಲ ಸರ್, ಆಸ್ತಿ ಮಾಡಿಲ್ಲ. ಅವರು 2003 ಸ್ವಲ್ಪ ಎತ್ತೋದು ಅವ್ರು ತೀರ್ಕೊಂಡ್ರು. ಬಾಪೂಜಿಯಲ್ಲಿ ನಾನು ಕರ್ಕೊಂಡು ಭಾಳ ಖರ್ಚು ಮಾಡಿದೆ, ಆದ್ರೆ ಉಳಿಲ್ಲ. ಅದಾಗಲಿ, ಕೃಷಿಕರಿಗೆ ಇವೆಲ್ಲ ಕಷ್ಟಗಳಲ್ಲ, ಕಷ್ಟಪಟ್ಟಿವಿ ಗಾಯ ಮಾಡ್ಕೊಳ್ಳಿ ಎಲ್ಲ ಕಾರಣಕ್ಕೆ. ನಮ್ಮ ಅಪ್ಪ ಎತ್ತೋದು ಅದು ಉಳಿಲ್ಲ ಸರ್, ದುಡ್ಡು ಬಾಜಿ ಖರ್ಚು ಮಾಡಿ ಉಳಿಲ್ಲ. ನಿಮ್ ತಂದೆ ಉಳಿಲಿಲ್ಲ? ತಂದ್ರೆ ಉಳಿಲ್ಲ, ಬಹಳ ಪ್ರಯತ್ನ ಮಾಡಿದ್ವಿ. ನಿಮ್ ತಾಯವರಿದಾರ? ನಮ್ಮ ತಾಯಿ ಅದಾರ ಸರ್. ನಮ್ಮ ಅಜ್ಜ ನಮ್ಮ ತಾತ ನಮ್ಮ ಅಮ್ಮ ತಿರ್ಕೊಂಡಾರ ಸರ್. ಅವರು ಬಹಳ ದಿನ ಜಪನ ಮಾಡಿದ್ವಿ. ವಯಸ್ಸೋಗಿ 100 ವರ್ಷ ಸಿನಿಮಾ ತಿರ್ಕೊಂಡಾರ ಅವ್ರಿಬ್ರು. ಅಮ್ಮ 100 ವರ್ಷ ಬಾಳಿದ್ರು ಬಾಳ ಸರ್ ಇಬ್ರು. ಅವರು ಅಪ್ಪನ ವಿಷಯನ ಕಾಲ ಅದು ಮೆತ್ತು ಮತ್ತೆ ಹೊಲದಲ್ಲಿ ಸಾಯಂಕಾಲ ಬಂದಲ್ಲಿ ಎತ್ತು ವಯಸ್ಸ ಕಣದಲ್ಲಿ. ಆಗ ನಾವು ಏನು ಮಾಡಿದ್ವು, ಬೊಮ್ಮನಹಳ್ಳಿ ಹಿಂದಲೇ 6 ಗಂಟೆ ಬೆಳಿಗ್ಗೆ 6 ಗಂಟೆ ಒಳಗೆ 6 ಗಂಟೆ ಹೋಗಿದ್ವಿ ಮಾಡಿದ್ವಿ. ಆಗಲಿ ಸರ್ ಅದು ಒಳ್ಳಿಲ್ಲ ಇಷ್ಟೇ ಸರ್. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ನೀವೆಲ್ಲ 4 ಮಂದಿ ಸರ್, ಒಬ್ಬ ಹೆಣ್ಮಗಳು. 4 ಮಂದಿ ಗಂಡ್ಮಕ್ಳು? ಹ್ಞೂ ಸರ್. ಒಟ್ಟು 5 ಜನ ಮಕ್ಕಳು? 5 ಜನ ಸರ್. ಒಬ್ಬ ಹೆಣ್ಮಗಳು? ಆಯಮ್ಮನಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಇಲ್ಲಿ ಇದ್ರೆ ಕೊಡಿ ಸರ್. ಇಲ್ಲೇ ಕೊಟ್ಟಿದ್ದಾರೆ? ರಕ್ತ ಸಂಬಂಧದಲ್ಲಿ ಕೊಟ್ಟರೆ ಅಥವಾ ಇಲ್ಲ ಬೇರೆ ಸರ್? ಬೇರೆ ಕೊಟ್ಟಿದ್ದಾರೆ. ಈಗ ಒಟ್ಟು ಈಗ ನಿಮ್ಮ ಭೂಮಿ ಎಷ್ಟಿದೆ ಈಗ? ಒಂದು 35 ಎಕರೆ ಆಗ. 35 ಎಕರೆ ಇದೆ. ಹ್ಞೂ ಸರ್. ನೀವು ದುಡ್ದು ಒಂದಿಷ್ಟು ಭೂಮಿ ಮಾಡಿದ್ರೆ 20 ಎಕರೆ ಮಾಡಿ ಸರ್. ಹತ್ರ ನೀರಾವರಿ ಎಷ್ಟಿದೆ? ನೀರಾವರಿ ಒಂದು 15 ಎಕರೆ ಆಗ ಸರ್. ನೀರಾವರಿ? ನೀರಾವರಿ ಅಂದ್ರೆ ಏನ್ ಮೂಲ ನೀರಿದ್ದು? ಏನ್ ಸರ್ ನೀರಾವರಿಗೆ ಮೂಲ ಏನು? ನದಿ ನೀರು ಇದೆಯೋ? ನದಿ ನೀರು, ಬೋರ್ವೆಲ್ ನೀರು. ಬೋರ್ವೆಲ್ ಸರ್, ಇಲ್ಲೇ ಬೋರ್ವೆಲ್ ಮಾಡಿದ್ವಿ. ಕೊಳವೆ ನೀರೆಲ್ಲ ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರ್ತದೆ ಸರ್. ಈ ಕಡಿಮೆ ಸರ್ ಇಸ್ತಿನಿ ಇದ್ದು ಚೆನ್ನಾಗಿದ್ದು, ಈ ಮಳೆಗಾಲದಲ್ಲಿ ಸ್ವಲ್ಪ ಬಹಳ ಕಮ್ಮಿ ಆಗ್ಬಿಟ್ಟವು. ಆಗ ಸಣ್ಣ ಡ್ರಿಪ್ ಮಾಡ್ಕೊಂಡ್ಬಿಟ್ಟು ಸರ್, ಈ ರೇಷ್ಮೆಯಿಂದ ನಮ್ಗೆ ನೀರಿಂದ ಸುಧಾರಿಸ್ತೈತಿ. ಬೇರೆ ಬೆಳೆ ಅಂದ್ರೆ ನೀರು 20 ಎಕರೆ ಇದೆಯಾ ನೀರಾವರಿ? ಈಗ 15 ಎಕರೆ ನೀರಾವರಿ ಇದೆ. ಈ ನೀರಾವರಿಯಲ್ಲಿ ಏನೇನ್ ಬೆಳಿತಿದ್ರಿ ಸರ್? ನೀರಾವರಿಗೆ 1.5 ಎಕರೆ ರೇಷ್ಮೆ ಐತಿ ಸರ್. 1 ಎಕರೆ ಚೀಡ್ರ ಮಗ್ಗಿ ಐತಿ ಸರ್. 1 ಎಕರೆ ಚೀಡ ಕನಕಂಬರಿ ಐತಿ. ಮಿಕ್ಕಿದ್ದು ಮೆಕ್ಕೆಜೋಳ ಹಾಕಿದ್ರು ಸರ್, ಸ್ವಲ್ಪ ನೀರು ಕಮ್ಮಿ ಆಗ್ಯಾವು. ಮತ್ತಂಗ ಮಳೆಗಾಲ ಜಾಸ್ತಿ ಆದ್ರಿಂದ ಬರಾದ್ರೆ ಸ್ವಲ್ಪ ನೀರು ಕಟ್ಕೈತಿ ಸರ್ ಅಷ್ಟು. ಅಷ್ಟೇ ಸರ್ ಬೆಳೆ, ಬೇರೆ ಇನ್ನೇನು ಹಾಕಿಲ್ಲ ಸರ್. ಈಗ ನಿಮಗೆ ಇಷ್ಟು ಬೆಳೆಗಳಲ್ಲಿ ಯಾವ ಬೆಳೆ ನಿಮಗೆ ಹಣಕಾಸನ್ನ ಸರ್ ಮೊದಲಿಂದ ಮಾಡಿಕೊಡುತ್ತೆ ಅಂತ? ಹೌದಾ ಸರ್, ಮೊದಲಿಂದ ನಮಗೆ ಮೆಕ್ಕೆಜೋಳ ಅವೆಲ್ಲ ಚೆನ್ನಾಗಿತ್ತು ಸರ್. ಈ ನಮಗೆ ಯಾವ ರೇಷ್ಮೆಲಿಂದ ಚೆನ್ನಾಗಿ ಬೆಳೆಯ ಸರ್, ಒಂದು 5 ವರ್ಷದಿಂದ ಈಗ ಒಂದು 6 ತಿಂಗಳಿಂದ ನಮಗೆ ರೇಷ್ಮೆ ಹೊರತಾಕೈತಿ. ಈಗ ಕೊರೋನಾ ಬಂದರಿದ್ದ ಕೊರೋನಾದಿಂದ ಸ್ವಲ್ಪ ಕೊರೋನಾದಿಂದ ನಮಗೆ ಎಫರ್ಟ್ ಆಯ್ತು ಸರ್. ಅಲ್ಲಿಗೆ ಒಂದು ಬಿಲ್ಡಿಂಗ್ ಹಾಕ್ತೀವಿ ರೇಷ್ಮೆ ಮಡ್ಕೊಂಡು. ಒಂದು ಸೆಪರೇಟ್ ಶೆಡ್ ಐತೆ ಸರ್, ಒಂದು ಮನೆ ಮೊದಲಾಗಿತ್ತು ಸರ್ ಅದು. ಆಮೇಲೆ ಲಾಭ ಒಳ್ಳೆ ನಮಗೆ ಚೆನ್ನಾಗಿತ್ತು. ಈಗ ರೇಷ್ಮೆಲಿಂದ ರೇಷ್ಮೆ ಬಿಲ್ಡಿಂಗ್ ಹಾಕ್ತೀವಿ. ಬಿಲ್ಡಿಂಗ್ ಹಾಕಿದ ನಂತರ ಈಗ ಬಿಲ್ಡಿಂಗ್ ದಿನ ಆದರೂ ಗೌರ್ಮೆಂಟ್ ಈಗ ಕೊರೋನಾ ಬಂತು ಹಿಂದಿನ ವರ್ಷ ಲಾಸ್ಟ್ ಆಗ್ತದೆ ಅನುದಾನ ಕೈಸಿಲ್ಲ ಸರ್. ಅವನು ಇನ್ನೂವರೆಗೆ ಆದ್ರೂ ಹಾಕಿಲ್ಲ ಅದ್ರದ್ದು ರೇಷ್ಮೆ ಮನೆದು ಅನುದಾನ. ಇನ್ನೂ ಬಂದ್ರೆ ಸರ್ ಅವ್ರು ಹೇಳಿದ್ರು ಮೊದಲ ಆಫೀಸರ್ ಬಂದು ಬರ್ತೀವಿ. ಎಷ್ಟು ದಿನ ಆಯ್ತು ನೀವು ಬಿಲ್ಡಿಂಗ್ ಕಟ್ಸಿ? ಸರ್ 1 ವರ್ಷ ಆಯ್ತು ಸರ್. ಇನ್ನೂವರೆಗೆ ಆದ್ರೂ ನಮಗೆ 1 ವರ್ಷದ ಮೇಲೆ 2 ವರ್ಷ ಸರ್ ಈಗಲೇ ಬಿಲ್ಡಿಂಗ್ ಕಟ್ಸಿ ನಾವು ಹೊರಿಸ್ತು ದುಡ್ಡು ಮಾಡ್ದಾಗ. ನೀವು ಈಗ ಎಷ್ಟು ದುಡ್ಡು ಹಾಕಿದ್ರಿ ಅದಕ್ಕೆ ಸರ್? ಅದಕ್ಕೊಂದು 8 ಲಕ್ಷ ಕಟ್ಟಿ ಮಾಡಿ ಸರ್. ಎಲ್ಲರೂ 9 ಇಂಚು ಗೋಡೆ ಕಟ್ಟಿರ ಸರ್. ನಾವೇನ್ ಮಾಡಿದ್ವಿ, ಮುಂದೆ ಈ ರೇಷ್ಮೆ ಬೆಳೆ ಏನೋ ನಮಗೆ ಸ್ವಲ್ಪ ಕೈ ಕೊಟ್ರೆ ನಮ್ಮ ಮನೆಗೆ ಎಲ್ಲ ಕಾಕತ್ತೆ ಅಂತ ಹೇಳಿ 14 ಇಂಚು ಗೋಡೆ ಕಟ್ಸಿಬಿಟ್ವಿ. ಹಂಗಾಗಿ ನಮಗೆ 8 ಲಕ್ಷ ಮಾತ್ರ ಖರ್ಚು ಅದ್ರದ್ದು. 8 ಲಕ್ಷ ಮಾಡೋದು ಮಾಡ್ತೀವಿ ಇರ್ಲಿ ಅಂತ ಮಾಡಿದ್ವಿ ಸರ್. ಅದು ಅನ್ನದಾನ ಇವತ್ತಿಗೆ ಸರ್, 1 ವರ್ಷದ 2 ವರ್ಷ ಬಿತ್ತು ಇನ್ನೂವರೆಗೆ ಇಲ್ಲ. ಸಬ್ಸಿಡಿ ಕೊಡ್ತಾರಲ್ವಾ? ಸಬ್ಸಿಡಿ ಎಷ್ಟು ಬರುತ್ತೆ ಅದು ಸಬ್ಸಿಡಿ ಸರ್? ಮೊದಲ 1.30 ಇತ್ತು ಸರ್ ಅದು. 1.30 ನಾವು ಕರ್ಸ್ಬೇಕಲ್ಲ, ಕರ್ಸಿದ್ರೆ 1.30 ಇರ್ತದೆ. ತಿರುಗಿ ನೆಕ್ಸ್ಟ್ ಇಂದಲೇ ಘೋಷಣೆ ಮಾಡಿಸ್ತಾರೆ 3 ಲಕ್ಷ ಅಂತೇಳಿ. ಮತ್ತೆ ಬಿಡು ಬರಲಿ ಎಷ್ಟನ್ನ ಬರುತ್ತೆ ನಾವು ಕಟ್ಟಿದೀವಿ. ಅದು 3 ಲಕ್ಷ ಇಲ್ಲ, 1.5 1.37 ಇಲ್ಲ, ಯಾವ್ದಿಲ್ಲ. ಬರ್ತದೆ ಅಂತ ಹೇಳ್ತಾರ? ಬರ್ತಂತ ಹೇಳ್ತಾರೆ. ಇನ್ನೂ ಅದು ಹೇಳ್ತಾರೆ, ಬರ್ತಾರೆ ಇವತ್ತು ಬರುತ್ತೆ ನಾಳೆ ಬರ್ತೀನಿ ಹೇಳ್ತಾರೆ. ನಾವು ಕೇಕದಿಂದ ಹೊಂಟಿವಿ. ಈಗ ನೀವು ರೇಷ್ಮೆ ಬೆಳೆಯನ್ನ ಎಷ್ಟು ವರ್ಷದಿಂದ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಸರ್ ಒಂದು 5 ವರ್ಷದಿಂದ 6 ವರ್ಷ ಈಗ 5 ವರ್ಷ. ಈ 6 ವರ್ಷದಿಂದ ರೇಷ್ಮೆ ಬೆಳೆ ಬೆಳಿತಾ ಇರಲಿಲ್ಲ ಸರ್. ರೇಷ್ಮೆ ಬೆಳೆಯನ್ನ ಬೆಳಿಬೇಕು ಅಂತ ನಿಮ್ಗೆ ಏನು ಆಸಕ್ತಿ? ಹೇಗೆ ಆಸಕ್ತಿ ಹೇಗಂತ ಸರ್? ಈಗ ಬೇರೆ ಬೆಳೆಯಲ್ಲಿ ನೀರಿಗೆ ವರ್ಕೌಟ್ ಆಗಲ್ಲ ಸರ್. ಈ ನೀರಿಗೆ ನಮ್ಮ ಬೋರ್ವೆಲ್ ನೀರು 1 ಇಂಚು ಬರೋದು ವರ್ಕೌಟ್ ಆಗಲ್ಲ. ಇದೇನಂದ್ರೆ 8x4 ಅಡಿ ಸಾಲ ಉದ್ದ ಐತೆ ಸರ್. ಅದರಲ್ಲಿ ಒಂದು ಡ್ರಿಪ್ ಲೈನ್ ಹನಿ ನೀರಾವರಿ ಹೇಳ್ಕಂದ್ರೆ ನಮಗೆ ನೀರಾವರಿಯಿಂದ ಉಳಿತಾಯ ಇರುತ್ತೆ. ಅದು ನಮಗೆ ಅಷ್ಟಕ್ಕಾಗಿ ನಮ್ಮ ರೇಷ್ಮೆಗಾಗಿ ನಾವು ವರ್ಕೌಟ್ ಮಾಡಿದ್ದೀವಿ ಸರ್. ನೀರಿಂದ ಮಳೆಯ ಅಭಾವ ಒಂದು ಶಾಪ ಆದರೆ ಅದನ್ನೇ ವರದಾನ ಮಾಡ್ಕೊಂಡ್ರಿ ನೀವು? ಮಳೆ ಮತ್ತೆ ವರದಾನ ಮತ್ತೆ ಬೇರೆ ಬೆಳೆಗಳಿಗೆ ಸೈಡ್ ಎಲ್ಲ ಹನಿ ನೀರಾವರಿ ಒಂದ್ ರೀತಿ ವರದಾನ ಮಳೆ ಕಡಿಮೆ ಇತ್ತು ಅಂದ್ರೆ ಹನಿ ನೀರಾವರಿ ಮಾಡ್ಕೊಳ್ಳೋದು ರೈತರಿಗೆ ಒಳ್ಳೇದು. ಈಗ ನೀವು ಹನಿ ನೀರಾವರಿ ಯಾವ್ಯಾವ ಬೆಳೆಗಳಿಗೆ ಮಾಡಿದ್ರಿ? ಈಗ ಸರ್ ನಾವು ಕನಕಾಂಬರಿ ಮಾಡಿವಿ ಸರ್, ರೇಷ್ಮೆ ಮಾಡ್ಕೊಂಡಿವಿ. ಈ ಮಲ್ಲಿಗೆ ಮಾಡಿದ್ವಿ ಸರ್, ಮಲ್ಲಿಗೆ ಮಾಡಿ ಸ್ವಲ್ಪ ನೀರು ಜಾಸ್ತಿ ಬೇಕಾದ್ಕ ಅದಕ್ಕೆ ಅದನ್ನ ತೆಪ್ಸಿವಿ ಸರ್ ಹನಿ ನೀರಾವರಿ. ಈ ರೇಷ್ಮೆ ಇದಕ್ಕೆ ಕನಕಾಂಬರಿ ಮಾಡಿವಿ ಸರ್. ಈಗ ನೋಡಿ ಹನಿ ನೀರಾವರಿಗೂ ಸರ್ಕಾರದಿಂದ ಸೌಲಭ್ಯಗಳಿದಾವ ಕೊಟ್ರ ಸರ್ ಸೌಲಭ್ಯ. ಇದನ್ನ ರೇಷ್ಮೆ ಮಾಡಿದಾಗ ಅದ್ರ ಡಿಪ್ ಅವರ ಇಷ್ಟು ಡಿಪಾಸಿಟ್ ಕಟ್ಟರ್ ಅಂತ ಹೇಳಿದ್ರು ಕಟ್ಟಿದ್ವಿ, ಅವ್ರ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಎಕರೆ ಇಷ್ಟ ಅಂತ ಹೇಳಿದ್ರು ಸರ್, ಎಕರೆ ಇಷ್ಟ ಅಂತ ಕಟ್ಟಿದ್ವಿ. ಕನಕಾಂಬರಿಗೂ ಸರ್ಕಾರದ ಯೋಜನೆ ಬಳಸ್ಕೊಂಡ್ರೆ? ಇಲ್ಲ ಸರ್, ಇಲ್ಲ ಸರ್, ನೀವೇ ಮಾಡ್ಕೊಂಡು ಮಾಡ್ಕೊಂಡು ಸರ್. ಮಾಡ್ತೀವಿ ಅಂದ್ರೆ ಸರ್ ಕೃಷಿ ಇಲಾಖೆಯಿಂದ ನಾವು ಅದನ್ನ ಅಜೆಂಡಾಗಿ ಇತ್ತು, ನಾವು ಸ್ವಂತ ಎಕರೆ ಎಲ್ಲ ಮಾಡ್ಕೊಂಡು ಮಾಡಿದ್ವಿ. ನೀವು ಏನೇನು ಓದಿದ್ರಿ ಸರ್? ನಾವ್ ಎರಡನೇ ಕ್ಲಾಸ್ ಕಲ್ತೀವಿ ಸರ್. ಅಷ್ಟೇ ಸಾಕಾಯ್ತಾ? ಅಷ್ಟೇ ಸಲ್ಲ ಸರ್, ಕಷ್ಟಕಾಲ ಅವಾಗ ಕಷ್ಟಕಾಲದ ಏನಿಲ್ಲ ಸರ್. ಅವಾಗ ನಮಗೆ 82 ಮದುವೆ ಸರ್, ಒಂದ್ ಎಕರೆ ನೀರಾವರಿ ಇದ್ದಿಲ್ಲ ಅಸಲ ನಮ್ಗೆ ಆ ಟೈಮ್ನಲ್ಲಿ. ನಮ್ ತಾತ ನಮ್ಮಪ್ಪ ಏನ್ ನೀರಾವರಿ ಏನ್ ಮಾಡಿದ್ದಿಲ್ಲ. ನಾವು ತಿಳುವಕ್ಕಿ ಬಂದ ಮೇಲೆ ಕಷ್ಟ ಕಾಲದಲ್ಲಿ ಅಲ್ಲಿಂದ ನಾವು ನೀರಾವರಿ ಕೃಷಿ ಇಲಾಖೆ. ಎಷ್ಟು ವಯಸ್ಸು ಈಗ ನಿಮ್ಗೆ? ನಮಗೆ 49 ಸರ್. ಈಗ 49? ಎಷ್ಟು ಯಾವ ವಯಸ್ಸು ಮದುವೆ ಆದ್ರೆ ನೀವ? ನಾವು ಸರ್ ನಮ್ಮ ತಾತಗ ಗಂಡ ಮಕ್ಕಳು ಇಲ್ದಕ್ಕ 16-18 ವರ್ಷದಾಗ ಮದುವೆ ಮಾಡಿದ್ರು ನಮಗೆ ಆ ಕಾಲದಲ್ಲಿ. ಅದು ನಮ್ಮ ಅಜ್ಜನ ಖುಷಿ ಸರ್. ನಮ್ಮ ಅಣ್ಣನ ನಂದು ಮಾಡಿ ಸರ್, ಮಾಡಿ ಅವರೆಲ್ಲ ತಿರ್ಕೊಂಡ್ರು, ಅಪ್ಪನ ತಿರ್ಕೊಂಡ ತಮ್ಮನ ಮದುವೆ ನಾವು ಮಾಡಿ ಸರ್. 2005 ನೀವು ಮಾಡಿದ್ರಿ ಇಬ್ಬರದು? ಈಗ ನೀವು 4 ಜನ ಅಣ್ಣ ತಮ್ಮಂದ್ರು ಒಟ್ಟಿಗೆ ಇದ್ದೀರಿ? ಒಟ್ಟಿಗೆ ಸರ್. ಒಟ್ಟಿಗೆ ಕೂಡು ಕುಟುಂಬ? ಕೂಡು ಕುಟುಂಬ. ಅವ್ರ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಇದ್ದೀರಿ? ಹ್ಞೂ ಸರ್. ಈಗ ಎಲ್ಲರೂ ಸೇರಿ ಈ ಕೃಷಿಯನ್ನು ಮಾಡ್ತಿದ್ರಿ? ಹ್ಞೂ ಸರ್. ಕೃಷಿಯಲ್ಲಿ ಏನೇನು ಜವಾಬ್ದಾರಿ ವಹಿಸ್ಕೊಂಡಿದ್ದೀರಿ ಸರ್? ಈಗ ನೋಡ್ ಸರ್, ಈಗ ನಮ್ಮ ತಮ್ಮ ಸ್ವಲ್ಪ ಟ್ಯಾಕ್ಟ್ರಿನ ಎಲ್ಲ ಒಡೆಯೋದು, ರೇಷ್ಮೆ ಒಳಗೆಲ್ಲ ಒಡೆದ ಆತ್ಮ ಜವಾಬ್ದಾರಿ ಸರ್. ಕುಂಟಿ ಮಡಿಕೆ ಟಿಲ್ಲರ್ ಇಲ್ಲರ ಒಡೆದ ಆತ್ಮ ಜವಾಬ್ದಾರಿ. ನಮ್ಮ ಮಗ ಇನ್ನು ನಮ್ಮ ಅಣ್ಣನ ಮಗ ಇಬ್ಬರು ಅವರು ಸ್ವಲ್ಪ ಹೊಲದಲ್ಲಿ ರೇಷ್ಮೆ ಇದು ನೀರು ಕಟ್ಟೋದು, ರೇಷ್ಮೆ ಮೇಂಟೈನ್ ಮಾಡ್ಕೊಳೋದು ಅವ್ರ ಜವಾಬ್ದಾರಿ ಸರ್. ಅವರು ಸ್ವಲ್ಪ ಹೋಗಿ ಏನಾರ ಸರ್ ಎಲ್ಲ ಗೊತ್ತಾಗ್ತೈತಿ, ನೋಡಿ ಅವರ ಮೇಂಟೈನ್ ಮಾಡ್ಕೊಂತಾರೆ ಸರ್. ನಾವ್ ಹಿಂದೆ ಹಿಂದೆ ಇದ್ದೀರಿ ಸರ್ ಜವಾಬ್ದಾರಿ ಅವ್ರಿಗೆ, ಹಿಂದೆ ಇರ್ತೀರಿ ಹೇಳ್ತಾ ಇದೀವಿ ನಾವು. ಯಜಮಾನಿಕೆ ನಿಮ್ದು? ಈಗ ನಮ್ದು ಸರ್. ಅಂದ್ರೆ ನೀವು ದೊಡ್ಡವರು? ಅಲ್ಲ ಅಲ್ಲ ಸರ್, ಎರಡನೇ ಸರ್. ಎರಡನೇ ನೀವು? ನಿಮ್ ಜವಾಬ್ದಾರಿ ನೀವು ತಗೊಂಡಿದ್ದೀರಿ? ಹ್ಞೂ ಸರ್. ನಿಮ್ಮ ಅಣ್ಣವರು? ಅವ್ರು ದೊಡ್ಡ ಸರ್, ಯಾವತ್ತಿಗೆ ತಾಂದೇ ಇಲ್ಲ ಜವಾಬ್ದಾರಿ ಅವರು. ಅವ್ರು ಬೆಸಾಯ ಮಾಡ್ಕೊಂತ ಬಂದ್ರು, ಖುಷಿಯಿಂದ ಬರೀ ಎತ್ತು ಕತ್ತಿ ಕುಂಟಿ ಗಿಂಡ ಮಾಡ್ಕೊಂತ ಬಂದ್ರು. ಅವರು ಇದನ್ನ ಜವಾಬ್ದಾರಿ ತಾಂದ್ರು ಸರ್. ಅವರು ನಮ್ಮ ಜವಾಬ್ದಾರಿ ಬಂದಿಲ್ಲ, ನಾವು ಇಷ್ಟೆಲ್ಲ ಮಾಡಿ ಸರ್ ಖುಷಿಯಿಂದ. ಕನಕಾಂಬರಿ ಎಷ್ಟು ಎಕರೆ ಮಾಡಿದ್ರಿ? ಒಂದ್ ಎಕರೆ ಕನಕಾಂಬರಿ? ಒಂದ್ ಎಕರೆ ಸರ್ ಕನಕಾಂಬರಿ. ಕನಕಾಂಬರಿ ಹೆಂಗೆ ನಿಮ್ಗೆ ಲಾಭದಾಯಕವಾಗಿದೆಯಾ? ಲಾಭ ಐತೆ ಸರ್, ಕನಕಾಂಬರ ಲಾಭ ಐತೆ ನಮಗೆ. ಅದು ಯಾಕಂದ್ರೆ ಸರ್ ಈಗ ಮಳೆಗಾಲದಲ್ಲಿ ಸ್ವಲ್ಪ ರೇಟು ಜಂಪ್ ಐತೆ ಸರ್. ಈಗ ಸೊ ಬಿಸಿಲುಗಾಲದಲ್ಲಿ ರೇಟ್ ಕಡಿಮೆ ಆಗತ್ತೆ ಸರ್. ಅದು ನಮಗೆ ಯಾಕಂದ್ರೆ ದಿನ ಬೆಳೆ, ಅದು ದಿನ ಬೆಳಗ್ಗೆ ಬೆಳೆ ಕಾಂತಿ ನಾವು ಒಂದು ಅದ್ಲೇ ನಮಗೆ ರೈತರಿಗೆ ಹೊರಗಟ್ಟ ಆಗುತ್ತೆ ಸರ್. ಅದು ಇಲ್ಲಿಯವರೆಗೆ ಹೊರಗಟ್ಟ ಆಗ್ತದೆ, ನಮಗೆ ಹೊರಪಟ್ಟ ಆಗುತ್ತೆ ಸರ್. ಅದು 75 ರೂಪಾಯಿ ಕೊಡ್ತೀವಿ ಸರ್. ಅದನ್ನು ಕೆಜಿ ಬಿಡಿಸಲ್ಲೇ ಅವ್ರಿಗೆ ನಾವು ಕರ್ಕೊಂಡು ಕಲ್ಸಿದ್ ಬಿಡಿಸಿ ಅದರಿಂದ ಸ್ವಲ್ಪ ಅರ್ಲು ಉತ್ತಮ ಸರ್. ನೀವು ಎಷ್ಟು ವರ್ಷದಿಂದ ಮಾಡಿದ್ರು ಕನಕಾಂಬರಿ ಸರ್? ನಾವು ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 4-5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಕನಕಾಂಬರಿ ಈಗ ಹೂ ಬೆಳವಣಿಗೆ ಹೂ ಬೆಳೆಯೋದು ಈ ಭಾಗದಲ್ಲಿ ಬಹಳಷ್ಟು ಜನ ಮಾಡ್ತಾರೆ. ಹ್ಞೂ ಸರ್. ನೀವು ಹಾಗೆ ಮಾಡಿದ್ರೆ ಅಥವಾ ಏನಾದರೂ ವಿಶೇಷವಾಗಿ ಆಸಕ್ತಿಯಿಂದ? ಇಲ್ಲ ಸರ್, ಅದು ಕನಕಾಂಬರಿ ಏನಂದ್ರೆ ಸ್ವಲ್ಪ ನಮಗೆ ಅದು ಸ್ವಲ್ಪ ದಿನದ ಹೆಂಗಂದ್ರೆ ಒಂದು ಸಲ ಹಾಕಿದಂದ್ರೆ 2-3 ವರ್ಷ ಬರ್ತಾರೆ ತೋಟದಲ್ಲಿ ಒಂದು ಸಲ ಹಾಕಿದ್ರೆ. ಅದಕ್ಕೆ ನಾವು ನೋಡಿ ಸ್ವಲ್ಪ ಅದ್ರ ಮಾರ್ಕೆಟ್ನು ಚೆನ್ನಾಗಿರುತ್ತೆ ಸರ್ ಸ್ವಲ್ಪ ರೇಟು, ಅದಕ್ಕಾಗಿ ಮಾಡ್ಕೊಂಡ್ರಿ ಸರ್. ಒಟ್ಟು ಒಂದಿಷ್ಟು ಈ ತರದ ವಾಣಿಜ್ಯ ಬೆಳೆಗಳಿದ್ರೆ ರೈತರಿಗೆ ಹಣಕಾಸಿನ ನೆರವು ಆಗುತ್ತೆ ಸರ್. ಈಗ ದಿನ ಬೆಳಿಗ್ರೆ ಸರ್ ಇನ್ನೊಂದು ನೌಕರೈತರಿಗೆ ಸಂಬಳ ಬರ್ತದೆ ಸರ್ ತಿಂಗಳ 1ನೇ ತಾರೀಕಿಗೆ ಅವರಿಗೆ. ನಮಗೆ ಯಾವ ಸಂಬಳ ಬರ್ತದೆ ಸರ್? 6 ತಿಂಗಳು ಬೇಕು. 6 ತಿಂಗಳು ಬೇಕಂದ್ರೆ ಆ ದೊಡ್ಡ ಬೆಳೆ ಕಾಣ್ಬೇಕು ಸರ್. ಮೆಕ್ಕೆಜೋಳ 4 ತಿಂಗಳಿಂದ 5 ತಿಂಗಳ ಮಟ್ಟ ನಮ್ಗೆ ಕೈ ಕಾಣ ಬರಕಂದ್ರೆ ಇದಂದ್ರೆ ವಾರದಲ್ಲಿ ನಿಮಗೆ ಹಣ ತರ್ನ ಒಂದಾಕೈತೆ ಅಂತ ನಮ್ಮ ಉದ್ದೇಶಕ್ಕಾಗಿ ಇದನ್ನ ಹಾಕಿದ್ರು ಸರ್. ಬಹಳಷ್ಟು ಜನ ಭೂಮಿಗೆ ನೀರಿಲ್ಲ ಅಂತೇಳಿ ಭೂಮಿ ಮಾರ್ಕೊಳ್ಳೋದು, ಹಾಗೆ ಖಾಲಿ ಬಿಡೋದು, ಇವೆಲ್ಲ ಮಾಡ್ತಾರೆ. ಅದು ಸರ್ ಏನ್ ಮಾಡಕಂದ್ರೆ ಸರ್ ಈ ಜನ ಏನ್ ಮಾಡ್ತಾರೆ ಅಂದ್ರೆ ಭೂಮಿನ ಭೂಮಿ ಮಾಡ್ರ ಕಮ್ಮಿ ಆಗ್ಬಿಡ್ರಿ ಸರ್. ಈಗ ಬರೀ ನಾನು ಆಟೋ ಓಡಿಸ್ತೆ, ನಾನು ಜೀಪ್ ಓಡಿಸ್ತೆ ಅಂತೇಳಿ, ನಾನು ನೌಕರಿ ಪಡಿಬೇಕು, ನಾನು ಆ ಪ್ಯಾಟ್ ಹಚ್ಚಿ ಈ ಪ್ಯಾಟ್ ಹಚ್ಚಿ ಹಿಂಗೆ ಈ ಥರ ಇದ್ದಕ್ಕಾಗಿ ಭೂಮಿ ಕಳೆ ಕೆಚ್ಚಾರೆ ಸರ್ ಜನ. ಅದು ತಾತ್ಕಾಲಿಕ ಸರ್ ಮಾಡಬಾರ್ದು, ಅದು ಕೆಲಸನ ಮಾಡ್ತಾರೆ ಜನ. ಏತಿ ಅವಾಗ ಹಿಂತೆ ಗೊತ್ತಲ್ಲ, ಜೀವನದಲ್ಲಿ ಸಾಧನೆ ಮಾಡಿ ಉಳಿಸೋದ್ರೆ ಒಂದು ಮಕ್ಕಳಿಗೆ ಒಂದು ಇದೆ ಸರ್. ಮುಂದೆ ಪ್ರಯತ್ನ ಅಷ್ಟೆಲ್ಲ ಆಸ್ತಿ ಇಟ್ಕೊಂಡು ನಾವೀಗ ನಮ್ಮ ವಯಸ್ಸು ಸರ್, ನಮ್ಮ ವಯಸ್ಕ ಬಂದಳಿದ್ ನಾವು 87 ಮದುವೆ ಆದಕ್ಕ ಅಲ್ಲಿಂದ ಇಲ್ಲಿವರೆಗೆ 20 ಎಕರೆ ಆಸ್ತಿ. ಈ ಮಾಡಕ್ಕಾಗಲ್ಲ ಸರ್, ಈ ಮಾಡಕ್ಕಾಗ ಸರ್, ಈಗ ಮಾಡಕ್ಕಾಗಲ್ಲ. ನಾನು ಓದಿದ್ರೆ ಈಗ ಓದಕ್ಕಾಗಲ್ಲ ಸರ್, ಭೂಮಿ ಮಾಡಿದ್ರೆ ಭೂಮಿ ಮಾಡಕ್ಕಾಗಲ್ಲ. ತುಂಬಾ ದುಬಾರಿ ಬೆಲೆ, ತುಂಬಾ ದುಬಾರಿ ಬೆಲೆ ಸರ್. ಈಗ ಮೊನ್ನೆ 1 ಎಕರೆ ಸರ್ ಇಲ್ಲಿ ಮಂಪಾಪಟ್ಟಣದಲ್ಲಿ ಭತ್ತ ಆಗಿದೆ, ಬೆಳೆ ಫಸ್ಟ್ ಆಗಿರೋದು 5-6 ಲಕ್ಷ 1 ಎಕರೆ. ಹೌದಾ? ಹ್ಞೂ ಸರ್. ಇಷ್ಟ ಸರ್. ಅದಕ್ಕೆ ಏನು ಯಾಕೆ ಜನ ಭೂಮಿ ಕೊಟ್ರ ಭೂಮಿ ಕೊಟ್ಟ ಮೇಲೆ ಸಿಗಲ್ಲ ಸರ್ ಅದು ಜಾಗ. ಈ ಕುಂತರ ಜಾಗ ನಾವು ಮನುಷ್ಯ ಒಬ್ಬರಿಗಿಂತ ಮಗ ಆಗ್ಬೋದು, ಮಗಲಿಂದ ಮೊಮ್ಮಕ್ಕಳಾಗ್ಬೋದು, ಆಸರೆ ಆಗುತ್ತೆ ಮುಂದೆ, ಆಸರೆ ಆಗ ಸರ್. ಭೂಮಿ ಮಾತ್ರ ಕಳ್ತಿರೋದು ಏನ್ ಅರ್ಥ ಆಗಲ್ಲ. ಭೂಮಿ ಕಳಿಬಾರದು, ಅದು ಭೂಮಿ ಅವ್ರಿಗೆ ಏನು ಅಂತ ಅಷ್ಟು ಅದೇ ಜಾಸ್ತಿ ಆಗ್ಬಿಡ ಸರ್. ಇದು ಭೂಮಿ ಕಳೆದ ಜಾಸ್ತಿ ಆಗ್ಬಿಡುತ್ತೆ. ಬರೀ ನಾನು ಅದನ್ನ ಮಾಡಿದೆ, ನಾನು ಆಟೋ ಓಡಿಸ್ತೇನೆ, ನಾನು ಅದನ್ನ ಓಡಿಸ್ತೆ, ಇನ್ನು ಓಡಿಸ್ತೆ, ಫ್ಯಾಕ್ಟ್ರಿ, ಅದು ತಾತ್ಕಾಲ ಸರ್. ಅದು ನಮ್ಮ ಶಕ್ತಿ ಇರೋರಿಷ್ಟು ತಾತ್ಕಾಲಿಕ ಅದು ಕೆಲಸ. ಭೂಮಿಯಿಂದ ಆಸ್ತ್ರ ಯಾವಾಗ ಇರ್ತದೆ, ಒಬ್ಬಲಿಂದ ಒಬ್ರಿಗೆ ಬೆಳಿತಾನೆ ಇರ್ತದೆ ಸರ್. ಒಬ್ಬಲಿಂದ ಬದುಕ್ತಾ ಇರ್ತೀವಿ, ಅಲ್ಲಿಂದ 4 ಮಂದಿ ಕೂಡ ಬದುಕ್ತಾರ, ಭೂಮಿಲಿಂದ 4 ಮಂದಿ ಬದುಕ್ತಾರ. ಅಷ್ಟು ತಲೆಮಾರುಗಳೆಲ್ಲ ಬದುಕೊಂಡು ಬಂದಿದೆ. ತಲೆಮಾರುಗಳು ಬದುಕೊಂತ ಬಂದಿದೆ, ಬದುಕಿಂತ ಬಂದ್ರ ಭೂಮಿಯಿಂದ, ಭೂಮಿಲಿಂದ ಬದುಕಿಂದ, ಭೂಮಿಲಿಂದ ಇಲ್ಲ ಸರ್, ಭೂಮಿಲಿಂದಲೇ ಮೇನ್. ಪ್ರತಿಯೊಬ್ಬರಿಗೆ ಆಹಾರ ಭೂಮಿಲಿಂದ ಸರ್. ಒಂದು ದನಗಳು ಹೊಟ್ಟೆ ಆಹಾರ ಅಂದ್ರೆ ಭೂಮಿಲಿಂದಲೇ, ನಾವು ಬದುಕೋದು ಭೂಮಿಲಿಂದಲೇ. ಅದನ್ನೇ ಕಳ್ಕಂದ್ರ ನಾವು ಇನ್ನೆಲ್ಲಿ ಸಭೆ ಇಷ್ಟೋ. ಮಕ್ಕಳಿಗೆ ಈ ಅನುಭವವನ್ನು ಹೆಂಗೆ ನಮ್ಮ ಅನುಭವ ಸರ್? ನಮ್ಮ ಮಕ್ಕಳಿಗೆ ಹೇಳಿವಿ, ನಮ್ಮ ಮಗ 3 ವರ್ಷ ಇದನ್ನ ಐಟಿ ಮಾಡಿದ ಸರ್, ಐಟಿ ಮಾಡಿದ, ಐಟಿ ಮಾಡಿದ್ಮೇಲೆ ಬ್ಯಾಟ್ರಿಗೆ ಹೋಗಪ್ಪ ಅಂತ ನಾನು ಅಂದಿನಿ ಸರ್. ಎಲ್ಲ ಚೆನ್ನಾಗಿದೆ, ಆದ ನೌಕರಿ ಇವ್ರ ನೌಕರಿ ಅವ್ನ ನೌಕರಿ ಅಂತ ಪ್ರಸಾದಕ್ಕೆ ಹೋಗಿದ್ದೆ. ಅದೇನಂದ ಅದು ಓದಲ್ಲಪ್ಪ ಅಂತ ಬೇಸಾಯ ಮಾಡಿದ, ನಮ್ಗೆ ಖುಷಿ ಮಾಡಿದ್ ಆಸಕ್ತಿ ಬಂತ, ಆಸಕ್ತಿ ಬಂತ ಖುಷಿ. ಇವತ್ತಿಗೆ ಅವನು ರೇಷ್ಮೆ ಯಾವಾಗ ಸ್ಟಾರ್ಟ್ ಮಾಡಿದ ಸರ್, ಅವತ್ತಿಂದ ಇವತ್ತಿಗೆ ರೇಷ್ಮೆ ನೀಡಿದ್ರು ಸೊಪ್ಪಾಗಿ ಬಂದು ಟಿಫನ್ ಮಾಡ್ತಾರೆ, ಸಲಿ ಮಾಡ್ತಾರೆ. ಅಷ್ಟು ಕಾಳಜಿ, ಒಂದು ಅಡ್ಕೆ ಚೀಟ ಹಾಕಲ್ಲ ಸರ್, ಅಷ್ಟು ಎತ್ತ ಕೆಲಸ ಮಾಡ್ತಾನೆ ಸರ್. ದುಡ್ಡು ಒಂದು 200 ಇಲ್ಲ 500 ಕೊಟ್ಟೆ ಅಜ್ಜನ ಸಮಾಧಾನ ಬಂದ್ರೆ ಅದನ್ನ ಉಳಿಸಿ ತಂದು ಕೊಡ್ತಾನೆ ಸರ್. ಅಂತ ಶಕ್ತಿ ಬಾ ಸರ್, ಇಲ್ಲ ಅಂತಲ್ಲ ಮಾಡ್ತಾರೆ. ಹೇಳಿದ ಮಾತು ಇವತ್ತಿಗೆ ಬರಲ್ಲ, ತಮಿಳ್ನಾಡು ಕೂಡ ಇವತ್ತಿಗೆ ಮಾತು ಬರಲ್ಲ ಸರ್. ಅದಕ್ಕೆ ನೋಡಪ್ಪ ಎಲ್ಲಿ ತನ ನಡೆದಿದ್ದೆ ಅಲ್ಲಿ ಮಾಡ ಓಡಿಸೋದು, ಓದರ್ಸಲ್ಲೇ ನಾವು ಡಿವೈಡ್ ಆಗ್ಬೇಕಾಯ್ತು ಸರ್. ಆಗಲಿ ಮತ್ತೆ ಇದು ಮನೆ ಇತ್ತು ಸೀನಿಯರ್ಡ್ ಇಷ್ಟೆಲ್ಲ ಆಸ್ತಿ ಮಾಡಿವಿ ಖುಷಿಗೆಲ್ಲ ಮಾಡ್ಕೊಂಡು ಬೇರೆ ಮನೇಲಿ ಓದ್ ಬೇಡ, ಸುಸ್ತಲ್ಲ ನೀ ಆಟ ಮನಿ ಸ್ವಲ್ಪ ಈ ಟೈಮ್ನಲ್ಲಿ ಕೊರೋನಾ ಅಂತ ತಮ್ಮ ನಮ್ಮ ಮನೇಲಿ ನಿಮ್ಮ ಇರಂತ ಹೇಳ್ತಾ ಇದ್ರ ಇಡೀ ಸರ್ಕಾರ ಗೌರ್ಮೆಂಟ್ ಅದನ್ನ ನಾವು ತಿಳ್ಕೊಂಡು ಇನ್ನೊಂದಿಷ್ಟು ಇಷ್ಟು ವರ್ಷ ಇದೀವಿ, ಇನ್ನೊಂದು ವರ್ಷ ಎರಡು ಮನೆ ಕಟ್ಸಂದು ಈಗ ಕಟ್ಟಿಯನ್ನ ಹೋಗಲ್ಲ ಸರ್ ಅಂತ ಹೇಳ್ಬಿಟ್ಟು. ಕನಕಾಂಬ್ರಿ ಮತ್ತು ಮಲ್ಲಿಗೆ ಇವು ಮುಖ್ಯವಾಗಿ ನಿಮ್ಮ ಕಮರ್ಷಿಯಲ್ ಬೆಳೆಗಳಿವೆ, ಕಮರ್ಷಿಯಲ್ ಬೆಳೆ ದುಡ್ಡು ಹೆಚ್ಚು, ಮತ್ತು ರೇಷ್ಮೆ ರೇಷ್ಮೆ. ಈಗ ರೇಷ್ಮೆ ನಿಮ್ಮ ಮಗ ನೋಡ್ಕೊಳ್ತಾ ಇದ್ದಾನೆ, ನಿಮ್ಮ ಮಕ್ಕಳಿಬ್ರು ನೋಡ್ಕೊಳ್ತಾರೆ, ನನ್ನ ಮಗ ನನ್ನ ಮಗ. ಕನಕಾಂಬ್ರಿ ತೋಟವನ್ನ, ಕನಕಾಂಬ್ರಿ ತೋಟ ನಾವು ಹುಡುಕಿದ್ರು ಸರ್, ನಾವು ಹಿಂದಿರ್ತೀವಿ ಸರ್, ಹಿಂದಿರ್ತೀವಿ ಹಿಂದಿರ್ತೀವಿ. ಈ ಕನಕಾಂಬ್ರಿಗೆ ಏನ್ ಸಮಸ್ಯೆಗಳು ಬರ್ತವೆ? ಸಮಸ್ಯೆ ಸರ್ ಅದು ಕನಕಾಂಬ್ರಿ ರೋಗ, ಆಮೇಲೆ ಹುಳದ ಕೊರತೆ ಜಾಸ್ತಿ ಸರ್ ಅದ, ಆಮೇಲೆ ಮುಟುಗ ರೋಗ ಜಾಸ್ತಿ ಬರ್ತದೆ. ಅದ್ರಲ್ಲಿ ನಾವು ಔಷಧಗಳು ಅದು ಇದು ಅಂತಲ್ಲಿ ಅಂಗಡಿಯಲ್ಲಿ ಬರ್ಸ್ಕೊಂಡು ತಗೊಂಡ್ ಬರ್ತೀವಿ ಸರ್ ಅದಕ್ಕೆ. ಹಂಗಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬರಲ್ಲ ಸರ್. ಅದು ಸರ್ ಇನ್ನೊಂದು ನಮಗೆ ಒಳ್ಳೆ ಲಾಭ ಅಂದ್ರೆ ಈ ಕನಕಾಂಬ್ರಿಗೆ ಇದೇನು ಗೊಬ್ಬರ ಐತೆ ನೋಡಿ ಸರ್, ರೇಷ್ಮೆ ಗೊಬ್ಬರ. ರೇಷ್ಮೆ ಗೊಬ್ಬರ ನಾನು ಮೊನ್ನೆ ಕೋರಣದಲ್ಲಿ ಕನಕಾಂಬ್ರಿ ಮಾರೇ ನೋಡಿ ಸರ್. ರೇಷ್ಮೆ ಗೊಬ್ಬರ ಅಂದ್ರೆ ಸರ್ ಇದು ಸರ್ ಹುಳ ಮೇಯಿಸ್ತೀವಲ್ಲ, ಹುಳ ಮೇಯಿಸಿದ್ರೆ ಎರಡು ಗೊಬ್ಬರ ಹಿಂಗೆ ಬಿಡ್ತಾರ, ಅದಕ್ಕೆ ಬಿಡಿದ್ರೆ ಗೂಡು ಬಿಡಿಸಿದ ನಂತರ ಆ ಕಟ್ಟಿಗೆ ಎಲ್ಲ ಕೊಡಿವಿ, ಕಟ್ಟಿಗೆ ಕಡಿಗೆ ಹಾಕಿದ ಮೇಲೆ ಗೊಬ್ಬರ ಬರ್ಸ ಒಂದು ಟ್ಯಾಟ್ರಿ ಬರ್ಸ ಒಂದು ಬೆಳಿಗ್ಗೆ ಒಂದು ಬಾಡಿ ಲೆವೆಲ್ ಟ್ಯಾಟ್ರಿ ಬರ್ತದೆ. ಹೌದು, ಅಷ್ಟು ಅಷ್ಟು ಬರ್ತದೆ ಸರ್. 300-400 ಮೆಟ್ಟಿ ನಾವು ಇಟ್ಟರ ಒಂದು ಟ್ಯಾಕ್ಟ್ರಿ ಬಾಡಿ ಲೆವೆಲ್ ಒಂದು ಒಂದು ಗಾಡಿ ಬರ್ತಾರ, ಎಲೆ ಎಲ್ಲ ಸೇರಿ ಎಲ್ಲ ಇಲ್ಲಿ ಬರ್ತಾರ ಸರ್. ಬರೀ ಬರ್ತಷ್ಟು ಮಣ್ಣೆ ಸರ್, ಅದು ಯಾಕೆ ನಮಗೆ ಅನುಭವ ಆತ ಮಣ್ಣಲ್ಲಿ 400-500 ಒಂದು ಬಾಡಿ ಆರಾಮ ಬರ್ತದೆ ಸರ್. ಹೌದಾ, ಕೊರೋನಾ ಬಂತಾರ ಸರ್, ಅವಾಗ ಹೂವು ಅರಿಯಂಗಿಲ್ಲ, ಯಾವ ಬಸಿಗೆ ಆಗಂಗಿಲ್ಲ, ಇಲ್ಲಿ ಹೋಗಿ ಸರ್ ಒಳ್ಳೆ ಫುಲ್ಲು ಹೂವು ಬಂತು. ಹೂವು ಬಂದ ನಂತರ ಏನಾಯ್ತು ಗೊತ್ತಾ ಸರ್, ಅದು ಫುಲ್ಲು ತರಗದ ಹೂವಾಗಿ ಉದಿರಿ ಉದಿರಿ ಅದು ವಾಸನೆಗೆ ರೋಗ ಬಂದ್ಬಿಡ್ತು. ಗಿಡಕ್ಕೆ ಗಿಡಕ್ಕೆ ರೋಗ ಬಂತು. ರೋಗ ಬಂತಂದ್ರೆ ನಾವು ಈಗ ಬಿಟ್ಬಿಡಿ, ಮತ್ತೆ 2-3 ತಿಂಗಳು ಬರೀ ಸರ್ ಬಸ್ ಹೋಗಂಗಿಲ್ಲ, ಬಂದು ಹೂ ತಾನಿಲ್ಲ. ಅದು ಯಾರು ಜನ ಬಂದ್ರೆ ಬಜಾರ್ಗೆ ಹೂ ಕೊಡ್ತಾರೆ, ಹೂ ಕೊಡ ಇಲ್ತಾರ. ಸಾಗಾಣಿಕೆ ಮಾಡೋದು ಕಷ್ಟ ಕಷ್ಟ ಆಗ್ಬಿಡ್ಸ ಅದು ಬಿಟ್ಟೇ ಬಿಟ್ಟು ಸರ್ ಕೈ. ಸುಮ್ಮನೆ ಮನೆಗೆ ಇದ್ಬಿಡಿ 3 ತಿಂಗಳ ನಂತರ ಮತ್ತೆ ಆಮೇಲೆ ಸ್ಟಾರ್ಟ್ ಆಗ ಸ್ವಲ್ಪ ಬಜಾರ್ ಓಪನ್ ಆದ್ರೆ ಸ್ಟಾರ್ಟ್ ಆಗಲಿದ್ದ ಅದನ್ನೇನ್ ಮಾಡಿಸ ಅರ್ಧದಲ್ಲಿ ಕಟ್ ಮಾಡಿಸ್ತೀನಿ ಗಿಡ ಕಟ್ ಮಾಡಿಸಿ 2 ಸಾಲ ಬಿಟ್ಟು ಆ ಗೊಬ್ಬರ ಸ್ಟಾಕ್ ಇಟ್ಟಿದ್ದೀನಿ ಸರ್, 2-3 ಗಾಡಿದ ಅದೇ ಗೊಬ್ಬರ ಹಾಕಿ ಸಾಪ್ ಮಾಡಿದ್ಕೆ. ಇವತ್ತಿನ ಕನಕಾಂಬ್ರಿ ನೋಡ್ಬೇಕು ಸರ್ ನೀವು ಬಂದು ನೋಡೋಕ್ ಬಂದ ಸ್ಟ್ಯಾಂಡ್ ಬಂದು ಅಂದ್ರೆ ರೇಷ್ಮೆ ಉಳಿದ ಗೊಬ್ಬರ ಉಳಿದ ಗೊಬ್ಬರ ಸರ್ ಆಗಿರೋದು ಚೆನ್ನಾಗಿ ಬಂತು ಸರ್. ಈಗ ಮತ್ತೆ ರಿಕವರಿ ಆಯ್ತು, ರಿಕವರಿ ಆಯ್ತು ಮತ್ತೆ ಹೊಸ ತೋಟ ಕಟ್ ಮಾಡಿ ಆ ಗೊಬ್ಬರ ಹಾಕಿ ನನಗೆ ಅನುಭವ ಸರ್ ಅದರಿಂದ ಎಷ್ಟು ಶಕ್ತಿ ಐತೆ ಅಂತ. ಈಗ ಇದನ್ನು ಮೊದಲು ಈ ರೀತಿ ಬಳಕೆ ಮಾಡಿದ್ರೆ ಬೇರೆ ಕಡೆಗೆ ರೇಷ್ಮೆ ಹುಳದ ಗೊಬ್ಬರ ಇಕ್ಕೆ ಏನಿದೆಯಲ್ಲ ಇದನ್ನ ಎಲ್ಲ ಬೆಳಿಗ್ಗೆ ಬರ್ಸೋದು ಅಲ್ಲ, ನೀವು ಫಸ್ಟ್ ಬಳಸಿದ್ ಯಾವಾಗ ಇದನ್ನ ಫಸ್ಟ್ ಬಳಸಿದ್ದು? ಮನ್ ಕನಕಾಂಬ್ರಿ ಸರ್ ನಮ್ಗೆ ಪರ್ಫೆಕ್ಟ್ ಗೊತ್ತಾಯ್ತು. ಆಗ ಮುಂಚೆ ಏನ್ ಮಾಡ್ತಿದ್ರೆ ಅದಿತ್ತು ಸರ್, ಹೊಲಕ್ ಹಾಕಿ ಬಿಡ್ತೀವಿ ಉಗಿ ಬಿಡ್ತೀವಿ ಫಸಲು ಬರ್ತಾ ಇತ್ತು, ಚೆನ್ನಾಗಿ ಚೆನ್ನಾಗಿ ಬರುತ್ತೆ. ಹೌದು, ಭಾರಿ ಶಕ್ತಿಯುತ ಸಾಧನ. ಅಂದ್ರೆ ಈಗ ನೀವು ಗೊಬ್ಬರ ಬೇರೆ ಬೆಳೆಗಳಿಗೆ ಗೊಬ್ಬರವನ್ನು ಹೆಚ್ಚು ಹೊರಗಡೆಯಿಂದ ಖರೀದಿ ಮಾಡಲ್ಲ? ಇಲ್ಲ ಸರ್, ನಮ್ ಕುರಿ ಗೊಬ್ಬರ ಐತೆ ಸರ್, ಕುರಿ ಗೊಬ್ಬರ ಹಾಕ್ತೀವಿ. ಕುರಿಗಳಿದಾವೆ? ಕುರಿ ಅದ ಸರ್, 150 ಅವನ್ ಯಾರು ನೋಡ್ತಾರೆ? ಹೌದು ಸರ್, ನನ್ನ ಮಗ ಸ್ವಲ್ಪ ಬುದ್ಧಿಮಂದ, ಬಾಯಿ ಇಲ್ಲ ಅವನಿಗೆ. ಅವನೊಬ್ಬನು, ನಮ್ಮ ತಮ್ಮ ನನ್ನಿಂದ ಇಬ್ಬರು, ಒಂದು ಹುಡುಗನ್ ಬೇರೆ ಈಗ ನೀವು ಕೃಷಿಗಾಗಿ ಹೆಚ್ಚು ಹಣ ಖರ್ಚು ಮಾಡಿ ತರುವಂತದ್ದು ತುಂಬಾ ಕಡಿಮೆ ಕೃಷಿ ಮಾಡಕ್ಕಾಗಿ. ಗೊಬ್ಬರ ಆಗಿರ್ಬೋದು ತುಂಬಾ ಕಡಿಮೆ. ಔಷಧಿಗಳಿಗಾಗಿ ಹೆಚ್ಚು ಖರ್ಚು ಮಾಡ್ತಿದ್ರೆ? ಔಷಧಿ ಹೆಚ್ಚು ಖರ್ಚು ಮಾಡ್ತೀವಿ, ಔಷಧ ತರ್ತೀವಿ ಸರ್. ಔಷಧ ತರ್ತೀವಿ. ಯಾವ ಬೆಳೆಗೆ ಹೆಚ್ಚು ಕಾಡುತ್ತೆ ನಿಮ್ಗೆ ಔಷಧಿಗೆ ಹೆಚ್ಚು? ಏನ್ ಸೇರ್ತದ್ರಿ ಈ ಮೆಕ್ಕೆಜೋಳದ ಹುಲ್ಲ ಸರ್, ಈಗ ಕಳೆನಾಶಕ ಬಂದ್ಬಿಡುತ್ತೆ, ಹುಲ್ಲು ಬಂದು ನಮಗೆ ಬಹಳ ತೊಂದರೆ ಕೊಡ್ತೀವಿ. ಆಳಿಂದ ತಿಪ್ಪ ಬಾಡಿಗೆ ಎಲ್ಲ ಆಗಿ ಮೊನ್ನೆ ಒಂದ್ ಎಕರೆಗೆ 1400 ರೂಪಾಯಿ ಅಂತ ಅದೆಲ್ಲ ಲಾಡನ್ ಅಂತ ಇದೆ ಸರ್ ಅಲ್ಲಿ ಗೊಬ್ಬರ ಅಂಗಡಿಯಲ್ಲಿ. ಅದನ್ನ ತಂದು ಸಿಂಪರಿ ಮಾಡಿದಕ್ಕ ಸ್ವಲ್ಪ ಹುಲ್ಲು ಕೂಡ ಸತಸ ಒಂದು 6 ಎಕರೆ 7 ಎಕರೆಲಿಂದ ಹೊಡಿ ನೋಡೋಣ, ಟೇಸ್ಟ್ ಮಾಡೋಣ ಅಂತ ಹೊಡಿಸ ಒಂದು ಅರ್ಧ ಚೆನ್ನಾಗಾಯ್ತು. ಅದರಿಂದ ದುಡ್ಡಿಗೆ ಔಷಧಕ್ಕೆ ದುಡ್ಡು, ಸ್ವಲ್ಪ ಗೊಬ್ಬರಕ್ಕೆ ಅಷ್ಟ ಸರ್. ಈಗ ಶಂಭಲಿಂಗಪ್ಪ, ನೀವು ಏನು ಹೇಳಿಕ್ ಬಯಸ್ತೀರಿ? ಕೃಷಿ ತುಂಬಾ ವೆಚ್ಚದಾಯಕ, ಇದು ಲಾಸ್ ಆಗ್ತದೆ, ಕಷ್ಟ ಅನ್ಸುತ್ತಾ ಅಂತ ನಿಮ್ಗೆ ಅನುಭವಕ್ಕೆ ಬಂದಿದೆಯಾ? ಇಲ್ಲ ಕೃಷಿ ಎಷ್ಟೇ ಕಷ್ಟ ಆದರೂ ಸಹಿತ ಅದು ನಮಗೆ ಹೆಚ್ಚು ಹಣಕಾಸಿನ ಇಲ್ಲ ಸರ್, ನಮಗೆ ಈಗ ಇದ್ದ ಓದಿ ಯಾಕಡೆಗೆ ಹೋಗಿ ನಮಗೆ ಇಲ್ಲ, ನಮಗೆ ಕೃಷಿ ಇಲಾಖೆಯಿಂದ ನಮಗೆ ಯಾಕೆ ಕಷ್ಟ ಅದು ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಸರ್. ಕೃಷಿ ಇಲಾಖೆಯಿಂದ ನಮಗೆ ಕಷ್ಟ ಏನು ಅನ್ಸಲ್ಲ. ಏನ್ ಸರ್ ನಮಗೆಲ್ಲ ಮೇನಿದ್ದ ನೀರಿಂದ ನಮಗೆ ತೊಂದರೆ, ಸ್ವಲ್ಪ ಮಳೆಗಾಲ ಆದ್ರೆ ನಮಗೆ ನೀರಿನ ತೊಂದರೆ ಇಲ್ಲ, ಇಲ್ದ್ರೆ ಇದ್ರೆ ಆಗ್ಬಿಟ್ಟು. ಇದು ನಮ್ಗೆ ಏನು ಕಷ್ಟ ಅನ್ಸಲ್ಲ ಸರ್, ಕೃಷಿ ಇಲಾಖೆ ನೀರಾವರಿ ನಮ್ಗೆ ಕಷ್ಟ ಏನು ಅನ್ಸಲ್ಲ ಸರ್. ಜೊತೆಗೆ ಪಶು ಸಾಕಾಣಿಕೆ ಮಾಡಿದ್ರೆ ದನಕರುಗಳು ಇದಾವ? ದನಕರ ಅದಾವ ಸರ್, ಒಂದ್ 4-5 ನಮಗೆ ಬಿಡೋದ ಸರ್ ಅಷ್ಟೇ. ಅಷ್ಟ ಒಂದು ಬಿಟ್ಟು ಗೊಬ್ಬರ ಬೇಕು ಸರ್. ಎತ್ತುಗಳ ಸರ್ 2-5 ಎಮ್ಮಿ ಗೊಡ್ಡದವು. ನಮಗೆ ಸಾಕಾಗತ್ತ ಹೊರಗಡೆ ಸರ್, ಹೊರಗಡೆ ಸ್ವಲ್ಪ ತರ್ತೀರಿ ಸರ್. ಕಾಂಪ್ಲೇಷನ್ ಗೊಬ್ಬರ ತರ್ತೀವಿ, ಡಿಎಪಿ ಒಂದ್ ತರ್ತೀವಿ, ಖರೀದಿ ಮಾಡಾಗತ್ತಿಲ್ಲ. ತಿಪ್ಪೆ ಕೊಟ್ಟಿಗೆ ಗೊಬ್ಬರ ಮಾಡಲ್ಲ ಸರ್, ನಮ್ ಕುರಿ ಗೊಬ್ಬರ ಸಾಕಷ್ಟು ಜಾಸ್ತಿ ಆಗ್ತದೆ. ಜಾಸ್ತಿ ಕುರಿ ಗೊಬ್ಬರ ಸಾಕಷ್ಟು ಬರ್ತದೆ, ನಮ್ದು ಕುರಿ ಗೊಬ್ಬರ ಸಾಕಷ್ಟು ಬರುತ್ತೆ. ಒಂದು ವರ್ಷಕ್ಕೆ ಸುಮಾರು ಒಂದು 6-7 ಲೋಡ್ 10 ಲೋಡ್ ಸನಿಗೆ ಬರ್ತದೆ ಕುರಿ ಗೊಬ್ಬರ. 6-7 ಲೋಡ್ ಸನಿಗೆ ಬರುತ್ತೆ ನಮ್ಗೆ. ಆ ವರ್ಷ 8 ವರ್ಷ ಇಟ್ಟು ಒಂದೊಂದ್ ಸೈಡ್ ಹಾಕಿಂತ ಹಾಕಿ ಅಂತ ಹೋಗ್ಬಿಡ್ತೇವೆ ಸರ್ ಅಷ್ಟೇ ಕುರಿ ಗೊಬ್ಬರದ್ದು. ಒಳ್ಳೇದು ಶಂಭಲಿಂಗಪ್ಪ ಅವರೇ, ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ನಿಜಕ್ಕೂ ನಿಮ್ಮ ಕೃಷಿ ಅನುಭವ ಹೆಚ್ಚು ಪ್ರೇರಣೆ ನೀಡುವಂತದ್ದು. ಹೆಚ್ಚಾಗಿ ಆಸಕ್ತಿಯಿಂದ ಮಾಡಬೇಕು, ಕಷ್ಟ ಪಡಬೇಕು. ಕೆಲವೊಂದು ವಾಣಿಜ್ಯ ಬೆಳೆಗಳು ರೈತರು ಮಾಡ್ಲೇಬೇಕು, ಅನಿವಾರ್ಯ. ಅದು ಮಾಡಿದ್ರೇನೆ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಆಹಾರ ಬೆಳೆಗಳ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಸಹಿತ ಬೆಳೆದ್ರೆ ಖಂಡಿತವಾಗ್ಲೂ ರೈತರು ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸದೃಢ ಆಗ್ತಾರೆ ಅಂತಕ್ಕಂಥದ್ದು ನೀವು ಹೇಳ್ತೀರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಕೇಶವರಾಯನ ಬಂಡಿ ಗ್ರಾಮದ ರೈತರಾದ ಶಂಭುಲಿಂಗಪ್ಪ ಅವರಿಂದ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪಾರ್. ಕೇಳ್ರಪ್ಪೋ ಕೇಳ್ರಿ, ಮನೆ ಮನೆಗೂ ಗಂಗೆ ಯೋಜನೆನಾಗೆ ಗ್ರಾಮದ ಪ್ರತಿಯೊಬ್ಬರಿಗೂ ಶುದ್ಧ ಸುರಕ್ಷಿತ ಕುಡಿಯೋ ನೀರು ಕೊಡೋಕೆ ಸರ್ಕಾರದವರು ನಮ್ಮ ಹಳ್ಳಿಯ ಎಲ್ಲ ಮನೆಗೂ ನಳದ ಸಂಪರ್ಕ ಆಗ್ತಾವ್ರಿ. ಇದರಿಂದ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಕುಡಿಯೋ ನೀರು ಸಿಗ್ತೈತೆ. ಹಿಂದೆ ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ, ಸಮುದಾಯ ವಂತಿಕೆ ಪಾವತಿಸಿ, ಜಲ ಜೀವನ್ ಮಿಷನ್ ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ. ಇದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇದೀಗ ಕೃಷಿ ಗೀತೆಗಳು. ಬೆವರಿನ ಬಸಿ ಇದ್ದರೆ ಸಾಕು, ಮೊಳೆಯುವ ಬೇ ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಬೀಜೋಪಚಾರವನ್ನು ಮರೆಯಬೇಡಿರಿ